ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಕೇಳಿ ಮಲ್ಲಿಗೆ ಕೃಷಿ ಕುರಿತು ಶ್ರೀ ಕೆಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನವನ್ನು. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಿರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಹಾರ್ದಿಕವಾದ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹೂವಿನಹಡಗಲಿ ತಾಲೂಕಿನ ದೇವಗೊಂಡನಹಳ್ಳಿಯ ಹನಕನಹಳ್ಳಿ ಗ್ರಾಮದ ಕೆಎಂ ಶಿವಪ್ರಕಾಶ್ ತಂದೆ ಸಿದ್ದಯ್ಯವರು. ಇವರು ಪ್ರಗತಿಪರ ರೈತರು, ಜೊತೆಗೆ ಈ ಹಿಂದಿನ ಈ ನಾಡು ನುಡಿಯ ಬಗ್ಗೆ ಸಾಕಷ್ಟು ಒಲವನ್ನು ಹೊಂದಿರೋದ್ರ ಜೊತೆಗೆ ಇವತ್ತಿನ ಪ್ರಗತಿಪರ ರೈತರು ಕೂಡ ಹೌದು. ಹಾಗಾಗಿ ಅವರ ಕೃಷಿ ಜೀವನದ ಅನುಭವಗಳನ್ನು ಇವತ್ತು ಹಂಚಿಕೊಳ್ಳೋಣಂತೆ. ಕೆಎಂ ಶಿವಪ್ರಕಾಶ್ ಸರ್ ಅವರೇ, ನಮ್ಮೆಲ್ಲ ಕೆಳಗುರ ಪರವಾಗಿ, ವಿಶೇಷವಾಗಿ ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೆಲ್ಲ ನಮಸ್ಕಾರ. ನಾನು ಹೂನಡಿಲಿ ತಾಲೂಕು ಹನಕನಹಳ್ಳಿ ಗ್ರಾಮವಾಸಿ. ನಾವು 61ನೇ ಶತಮಾನದಿಂದಲೂ ಮಲ್ಲಿಗೆಯನ್ನು ಬೆಳೀತಾ ಇದ್ವಿ. ಹಿಂದೆಲ್ಲ ಈ ಮಲ್ಲಿಗೆಯು ಬರೇ ಪೂಜೆ ಪುನಸ್ಕಾರಕ್ಕಷ್ಟೇ ಉಪಯೋಗಿಸ್ತಿದ್ವಿ. ಇತ್ತೀಚೆಗೆ 70ರಿಂದ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ನಲ್ಲಿ ಇದಕ್ಕೆ ಬೆಲೆ ಬಂದಿತ್ತು. ತದನಂತರ ಇದನ್ನು ಎಲ್ಲ ರೈತರು ಅದನ್ನು ನೋಡಿ ಅಭಿವೃದ್ಧಿಪಡಿಸಿ ಈ ಮಲ್ಲಿಗೆಯನ್ನು ಪ್ರತಿಯೊಬ್ಬ ರೈತನು ಒಂದು ನೀರಾವರಿ ಏರಿಯಾದಲ್ಲಿ 1 ಎಕರೆ, 1/2 ಎಕರೆ, 1/2 ಎಕರೆ ಬೆಳೆಸುತ್ತಾ ಬೆಳೆಸುತ್ತಾ ಬಂದು ಅತಿ ಹೆಚ್ಚು ಈಗ ಪ್ರಚಲಿತವಾಗಿದೆ. ಇದು 2006ರಲ್ಲಿ ಇದಕ್ಕೆ ನ್ಯಾಷನಲ್ ಜಿಯೋಗ್ರಫಿ ಇದರಲ್ಲಿ ಇದು ನೋಂದಣಿ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಸಂಶೋಧನೆ ಕಾರ್ಯಕ್ರಮವು ನಡೀತಾ ಇದೆ. ಇನ್ನೂ ಪ್ರೋಗ್ರೆಸ್ ಆಗಿಲ್ಲ, ಇನ್ನು ಮುಂದೆ ಹೆಚ್ಚು ಆಗ್ಬೋದಂತ ನಮ್ಮ ಅಭಿಪ್ರಾಯವಿದೆ. ಈ ಮಲ್ಲಿಗೆಯನ್ನು ಮೊದಲು ಬೇಲಿಯಲ್ಲೋ ಅಥವಾ ಮನೆ ಮುಂದೆ ಬೆಳೀತಿದ್ರು. ಇತ್ತೀಚೆಗಿನ ಪ್ರತಿಯೊಬ್ಬ ರೈತನ ಆರ್ಥಿಕವಾಗಿ ಮುಂದೆ ಬರಲು ಈ ಬೆಳೆಯನ್ನು ಹೆಚ್ಚು ಪ್ರಚಲಿತಗೊಳಿಸಿದ್ದಾನೆ. ಈ ಮಲ್ಲಿಗೆಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬೇಡಿಕೆ ಇದೆ. ಜಾತ್ರೆಯ ಮಹೋತ್ಸವ, ಮದುವೆ ಸಮಾರಂಭ ಮತ್ತು ಪ್ರತಿ ಹಬ್ಬ ಹರಿದಿನಗಳಲ್ಲಿ ಹೆಚ್ಚು ಪ್ರಚಲಿತವಾಗಿ ಜನರಲ್ಲಿ ಅಭಿವೃದ್ಧಿಪಟ್ಟಿರುತ್ತೆ. ಶಿವಪ್ರಕಾಶ್ ಅವರೇ, ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯ ಮಲ್ಲಿಗೆ ನಾಡೆಂದೇ ಕರೆಯಲ್ಪಡುವಂಥ ಈ ಹೂವಿನ ಹಡಗಲಿ ಇಡೀ ಊರಿನ ಹೆಸರೇ ಸೂಚಿಸುತ್ತೆ. ಈ ಭಾಗ ಮಲ್ಲಿಗೆ ಹೂವನ್ನು ಬೆಳೀಲಿಕ್ಕೆ ಪ್ರಸಿದ್ಧವಾದ ಕ್ಷೇತ್ರ, ಭೂಪ್ರದೇಶ ಅನ್ನುವಂಥದ್ದನ್ನು. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚು ಹೆಚ್ಚು ಪ್ರಚಲಿತವಾದಂಥ ಬೆಳೆಗಳ ಪ್ರಮುಖ ಸ್ಥಾನ ಈ ಮಲ್ಲಿಗೆಗಿದೆ ಅಂತ ಹೇಳ್ಬೋದು. ಆದರೆ ಈ ಮಲ್ಲಿಗೆಯನ್ನು ಕೇವಲ ನಾವು ಇವತ್ತು ಕೆಲವೇ ಕೆಲವು ತಳಿಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಆದರೆ ತಾವು ಸುಮಾರು ಒಂದು 5-6 ದಶಕಗಳಿಂದ ಈ ಮಲ್ಲಿಗೆಯನ್ನು ಬೆಳೀತಾ ಬಂದಿದ್ದೀರಿ ನಿರಂತರವಾಗಿ. ತಾವು ಕಂಡಂತೆ ಒಟ್ಟಾರೆಯಾಗಿ ಎಷ್ಟು ಪ್ರಕಾರದ ತಳಿಗಳನ್ನು ಈ ಮಲ್ಲಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ? ಈ ಮಲ್ಲಿಗೆ ಬೆಳೆಯಲ್ಲಿ 30 ನಮೂನೆ ಬೆಳೆಗಳು ಇದೆ. ಇವು ಪ್ರತಿಯೊಂದು ವರ್ಗಕ್ಕೆ ಪ್ರತಿಯೊಂದು ವಾತಾವರಣಕ್ಕೆ ಬೆಳೆಯುವಂಥ ಬೆಳೆಗಳು. ನಮ್ಮ ಹಡಗಲಿ ಮಲ್ಲಿಗೆ ಹಡಗಲಿ ವಾತಾವರಣದಲ್ಲಿ ಪೂರಕವಾಗಿ ಚೆನ್ನಾಗಿ ಬೆಳೆಯೋದ್ರಿಂದ ಈ ಹಡಗಲಿಯಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಇಲ್ಲಿ ಇಳುವರಿ ಹೆಚ್ಚಾಗಿ ಬರುತ್ತದೆ. ಈಗ ಮಲ್ಲಿಗೆಯಲ್ಲಿ ಕಾಕಡ ಮಲ್ಲಿಗೆ, ದುಂಡು ಮಲ್ಲಿಗೆ, ಮದುರೆ ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಜಾಜಿ ಮಲ್ಲಿಗೆ, ಸಂಪಿ ಮಲ್ಲಿಗೆ, ಇಷ್ಟು ನನಗೆ ತಿಳಿದ ಮಟ್ಟಿಗೆ. ಇನ್ನೂ ಹೆಚ್ಚಿನ ಮಲ್ಲಿಗೆಗಳು ಇದೆ. ಅವು ಮುರುಘಾ ಮಲ್ಲಿಗೆ ಅಂತ ಒಂದು ಸಿಗುತ್ತೆ, ಅದು ಶಿರಸಿ ಭಾಗದಲ್ಲಿ ಸಿಗುತ್ತೆ, ಅದು ಹೆಚ್ಚು ಇಳುವರಿ ಕೊಡೋಲ್ಲ. ಅದು ಆ ಭಾಗದಲ್ಲಿ ತಂಪು ಪ್ರದೇಶ ಮತ್ತು ಕೋಸ್ಟಲ್ ಏರಿಯಾ ಇರೋದರಿಂದ ಅಲ್ಲಿ ಅದನ್ನು ಬೆಳೀತಾರೆ. ನಮ್ಮ ಹಡಗಲಿ ಮಲ್ಲಿಗೆ ಮಾತ್ರ ಈ ಏರಿಯಾದಲ್ಲಿ ಹೆಚ್ಚು. ನಾವು ಒಂದು ಗಿಡಕ್ಕೆ ಕಡಿಮೆ ಅಂದರೆ ಅರ್ಧ ಕೆ ಜಿ ಮಲ್ಲಿಗೆ ಮೊಗ್ಗನ್ನು ನಾವು ಇಳುವರಿಯನ್ನು ಪಡೀತೇವೆ. ಬೇರೆ ಪ್ರದೇಶದಲ್ಲಿ ಇದೇ ಮಲ್ಲಿಗೆ ಇಳುವರಿಯನ್ನು ಕಡಿಬಿಡುತ್ತೆ. ಇಲ್ಲಿ ವಾತಾವರಣ ಮತ್ತು ಮಣ್ಣಿನ ಗುಣ ಮತ್ತು ನೀರಿನ ಗುಣದಿಂದ ಹೆಚ್ಚು ಇಳುವರಿ ಬರುತ್ತೆ ಅಂತ ನಮ್ಮ ಅಭಿಪ್ರಾಯ. ನಾವು ಇತ್ತೀಚಿನ ದಿನಗಳಲ್ಲಿ ದುಂಡು ಮಲ್ಲಿಗೆಯನ್ನು ತಮಿಳುನಾಡಿನಿಂದ ತರಿಸುತ್ತೇವೆ. ಅದು ಮೈಸೂರು ಮಲ್ಲಿಗೆ, ಅದು ಸಸಿ ಮಾಡೋದು ಮಾತ್ರ ತಮಿಳುನಾಡಲ್ಲಿ, ಅದು ಅಲ್ಲಿಂದ ಬಂದು ನಮ್ಮಲ್ಲಿ ಅದು ಈಗ ಹೆಚ್ಚಿನ ಇಳುವರಿಯನ್ನು ಕೊಡಲಿಕ್ಕೆ ಪ್ರಾರಂಭವಾಗಿದೆ. ಆದರೆ ಅದು ಪ್ರತಿ ತಿಂಗಳಿಗೆ ಒಂದು ವಾರ ಮಾತ್ರ ಹೂವು ಸಿಗುತ್ತೆ, ಆಮೇಲೆ ಮತ್ತೆ ನಿರಂತರವಾಗಿ ದೊರೆಯೋದಿಲ್ಲ. ಅದರಿಂದ ಅದು ಹೆಚ್ಚು ಪ್ರಚಲಿತ ಆಗಲು ಸಾಧ್ಯವಿಲ್ಲ. ಇದು ಜನವರಿ ಮಾರ್ಚಿಂದ ಪ್ರಾರಂಭವಾದ ಮಲ್ಲಿಗೆ ಆಗಸ್ಟ್ ಸೆಪ್ಟೆಂಬರ್ ತನಕ ಕಂಟಿನ್ಯೂಷನ್ ಆಗಿ ನಮಗೆ ಮಲ್ಲಿಗೆ ದೊರೆಯುತ್ತದೆ. ಇದು ಇಳುವರಿಯಲ್ಲಿ ಹೆಚ್ಚು ಇರುತ್ತದೆ, ಆಮೇಲೆ ರೋಗದಲ್ಲಿ ಸ್ವಲ್ಪ ಕಡಿಮೆ ಇರುತ್ತದೆ, ರೋಗ ಬಾಧೆ ಕಡಿಮೆ ಇರುತ್ತದೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಈಗ ಕೊಟ್ಟಿಗೆ ಗೊಬ್ಬರವನ್ನು ಬಳಸೋದು ಬಿಟ್ಟಿದ ಮೇಲೆ ಹೆಚ್ಚು ರೋಗಗಳನ್ನು ಕಾಣಲು ಸಾಧ್ಯವಿದೆ. ಹಾಗಾಗಿ ಇದಕ್ಕೆ ಈ ಇತ್ತೀಚಿನ ದಿನಗಳಲ್ಲಿ ಮೈಟ್ಸ್ ಅಥವಾ ಕೆಂಪು ತಗಣಿ ಅಂತ ನಾವು ಕನ್ನಡದಲ್ಲಿ ಅಂತೀವಿ, ಈಗ ಒಂದು ರೆಡ್ ಮೈಟ್ಸ್ ಅಂತಂದು ಈಗ ವಿಜ್ಞಾನಿಗಳು ಹೇಳ್ತಾರೆ, ಅದು ಬಂದು ಭಾಳ ಸ್ವಲ್ಪ ಹಿಂಸೆ ಕೊಡುತ್ತಿದೆ ರೈತರಿಗೆ. ಇದು ಹೆಚ್ಚಿನ ಲಾಭದಾಯಕವಾದ ಮಲ್ಲಿಗೆ. ಆಮೇಲೆ ಪ್ರತಿ ವರ್ಷವೂ ಒಂದು ಎಕರೆಗೆ ಕಡಿಮೆ ಅಂದರೆ 60-70 ಜನ ಕೂಲಿಕಾರರುಗಳು ಕೆಲಸ ಮಾಡ್ತಾರೆ. ಮಲಗಿ ಬಿಡಿಸೋದ್ರಿಂದ, ಕಟಾವು ಮಾಡೋದರಿಂದ, ಮತ್ತು ಆಮೇಲೆ ಮಡಿ ಕೆತ್ತೋದ್ರಿಂದ, ನೀರು ಹಸೋದ್ರಿಂದ, ಆಮೇಲೆ ಈ ಮಲ್ಲಿಗೆ ಹೂವನ್ನು ಮಾರ್ಕೆಟಿಗೆ ಕಳಿಸಿ ಅಲ್ಲಿ ಮಹಿಳೆಯರು ಆ ಮಲ್ಲಿಗೆಯನ್ನು ಕಟ್ಟಿ ಅದರಿಂದ ಮಾರಿ ಜೀವನ ಮಾಡೋವಂಥದ್ದು, ಒಂದು ಎಕರೆಗೆ 100 ಜನ ಮಲ್ಲಿಗೆ ಹೂವಿನಲ್ಲಿ ಉದ್ಯೋಗವನ್ನು ತೊಡಗಿಸಿದ್ರೆ. ಇದು ಮಾರ್ಚ್ ತಿಂಗಳಿಂದ ಬರೋದ್ರಿಂದ ಆ ಸಮಯದಲ್ಲಿ ಯಾವುದೇ ಹೊಲಗಳಲ್ಲಿ ಕೆಲಸ ಇರೋದರಿಂದ ಇದು ನಮಗೆ ಒಳ್ಳೆ ಲಾಭದಾಯಕವಾಗಿ ಜನರಿಗೆ ಒಂದು ಉದ್ಯೋಗ ಅವಕಾಶವನ್ನು ದೊರಕಿಸಿಕೊಟ್ಟಂತಾಗಿದೆ. ಅದರಿಂದ ಈ ಮಲ್ಲಿಗೆಯಲ್ಲಿ ನಾವು ವಿಶೇಷತೆಯನ್ನು ಮತ್ತು ಲಾಭದಾಯಕವನ್ನು ಕಂಡುಕೊಂಡಿದ್ದೇವೆ. ಶುಭ್ರಕಾಶ್ ಅವರೇ, ಈ ಭಾಗದಲ್ಲಿ ಆಹಾರ ಧಾನ್ಯಗಳ ಬೆಳೆಗಳಿಗಿಂತ ಹೆಚ್ಚಾಗಿ ಬೆಳೆಯೋದನ್ನು ಮಲ್ಲಿಗೆ ಹೂವನ್ನೇ. ಇಲ್ಲಿನ ಭೂಪ್ರದೇಶ ಮತ್ತು ಮಣ್ಣಿನ ಹವಗುಣ ಮತ್ತು ಪ್ರಕೃತಿಯ ಒಂದು ವೈವಿಧ್ಯತೆ, ಇದು ಈ ಮಲ್ಲಿಗೆ ಬೆಳೆಯನ್ನು ಬೆಳೆಯಲಿಕ್ಕೆ ಪೂರಕವಾದಂಥ ವಾತಾವರಣವೇ ಸರಿ. ಆದರೆ ಈ ಪ್ರತಿಯೊಬ್ಬ ಈ ಭಾಗದ ರೈತರು ಮಲ್ಲಿಗೆಯನ್ನು ಬೆಳೆದೇ ಇರದೇ ಇರುವಂಥ ರೈತರು ಇಲ್ಲ ಅಂತ ಹೇಳ್ಬೋದು. ಪ್ರತಿಯೊಬ್ಬ ರೈತರು ಒಂದು ನೀರಾವರಿ ಪಂಪ್ಸೆಟ್ ಮಾಡಿದೆನೆಂದರೆ ಅವನಿಗೆ ಆರ್ಥಿಕ ಮುಗ್ಗಟ್ಟನ್ನು ಸಬಲೀಕರಿಸೋಸ್ಕರ ಪ್ರತಿಯೊಬ್ಬ ರೈತನು ಒಂದು ಎಕರೆ ಮಲ್ಲಿಗೆಯನ್ನು ಹಾಕಿದರೆ ಇದು ನಮಗೆ ಬಿಡುವಿನ ದಿನದಲ್ಲಿ ಮಳೆಗಾಲ ಬರುವುದರ ಮುಂಚೆಗಾಗಿ ನಾವೆಲ್ಲ ರೈತರಿಗೆ ಕೈಯಲ್ಲಿ ದುಡ್ಡಿನ ವ್ಯವಸ್ಥೆ ಇರೋದರಿಂದ ಇದನ್ನು ಹೆಚ್ಚಾಗಿ ಬೆಳೆಯುತ್ತೇವೆ. ಆಮೇಲೆ ಇದಕ್ಕೆ ನಮ್ಮ ಹಡಗಲಿಯಿಂದ ಸುತ್ತು 70 ಕಿಲೋಮೀಟ್ರಲ್ಲಿ ಇರುವಂಥ ಸಿಟಿಗಳಿಗೆ ನಾವು ಇಲ್ಲಿಂದ ಸಾಗಣೆ ಮಾಡಿ ಅಲ್ಲಿ ವ್ಯಾಪಾರಸ್ಥರ ನಮಗೆ ಸರಿಯಾದ ಕ್ರಿಯೆಗೆ ಖರೀದಿ ಮಾಡಿ ನಮಗೆ ಲಾಭದಾಯಕವನ್ನು ಮಾಡುತ್ತಾರೆ. ಗದಗು, ಆಮೇಲೆ ಹಾವೇರಿ, ದಾವಣಗೆರೆ, ಆಮೇಲೆ ಶಿವಮೊಗ್ಗ, ಹುಬ್ಬಳ್ಳಿ, ಇಷ್ಟು ಜಿಲ್ಲೆಗಳಿಗೆ ನಾವು ಇಲ್ಲಿಂದ ಮಲ್ಲಿಗೆಯನ್ನು ಸಾಗಣೆ ಮಾಡಿ ಅಲ್ಲಿಂದ ನಮಗೆ ವ್ಯಾಪಾರ ಚೆನ್ನಾಗಿ ನಡೆದಿದ್ದರಿಂದ ಇದು ಹೆಚ್ಚಾಗಿ ಪ್ರಚಲಿತವಾಗಿದೆ. ಶಿವಪ್ರಕಾಶ್ ಅವರೇ, ತಾವು ಬೇರೆ ಬೇರೆ ಆಹಾರ ಧಾನ್ಯಗಳನ್ನು ಬೆಳೀತಾರೆ ಈ ಭಾಗದಲ್ಲಿ ರೈತರು, ಉಳಿದಂಥ ರೈತರು, ಆದರೆ ಈ ಮಳೆಗಾಲದಲ್ಲಿ ಅವರವರ ಅನುಭವದ ಆಧಾರದ ಮೇರೆಗೆ ಈ ಆಹಾರ ಧಾನ್ಯ ಬೆಳೆಗಳನ್ನು ಬೆಳೆಯುವಂಥ ರೈತರು ಮತ್ತು ಬೇರೆ ಬೇರೆ ಇತ್ತೀಚೆಗೆ ತೋಟಗಾರಿಕೆ ಬೆಳೆಗಳತ್ತು ಕೂಡ ತಿರುಗಿ ನೋಡಿದ್ದಾರೆ. ಆದರೆ ಆ ಎಲ್ಲ ಸಾಂಪ್ರದಾಯಿಕ ಕೃಷಿ ಒಂದಷ್ಟು ಸೀಸನ್ ಮುಗಿದ ನಂತರ ಮತ್ತೆ ಈ ಬಿಡುವಿನ ಸಮಯವಾದಂಥ ಭೂಮಿಯನ್ನು ಹದ ಮಾಡುವಂಥ ಮತ್ತು ಭೂಮಿಯನ್ನು ಮುಂದಿನ ವರ್ಷದ ಕೃಷಿಗಾಗಿ ಸಿದ್ಧ ಮಾಡಿಕೊಳ್ಳುವಂಥ ಪೂರ್ವದಲ್ಲಿ ಈ ಮಲ್ಲಿಗೆ ಬೆಳೆ ಮಾರುಕಟ್ಟೆಗೆ ಬರೋದರಿಂದ ಅಥವಾ ಹೂ ಬಿಡುವಂಥ ಸಂದರ್ಭ ಆಗಿರೋದ್ರಿಂದ ಒಂದಷ್ಟು ನಮ್ಮ ರೈತ ಬಾಂಧವರಿಗೆ ವರ್ಷದ 365 ದಿನಗಳ ಕಾಲ ಕೂಡ ಆದಾಯ ತರುವಂಥದ್ರಲ್ಲಿ ಈ ಮಲ್ಲಿಗೆ ಕೂಡ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಹೌದು, ಈಗ ಅದು ನವಂಬರ್ ತನಕ ನಮಗೆ ಮಲ್ಲಿಗೆ ದೊರೆಯುತ್ತದೆ. ನವಂಬರ್ ಆದ ತಕ್ಷಣ ಇದನ್ನು ಕಟಾವು ಮಾಡ್ತೀವಿ. ಪ್ರತಿ ಒಂದು ಗಿಡನ ಒಂದೂವರೆ ಇಡಿಬಿಟ್ಟು ಎಲ್ಲ ಕಟಾವು ಮಾಡಿ ಸುತ್ತ ಹುಲ್ಲುಗಳನ್ನು ತೆಗೆದು ಪಾತೆ ಮಾಡಿ, ಪಾತೆ ಮಾಡಿದ ನಂತರ ಅದಕ್ಕೆ ಸಗಣಿ ಗೊಬ್ಬರ ಮತ್ತು ಜೊತೆಗೆ ಸ್ವಲ್ಪ ಸರ್ಕಾರಿ ಗೊಬ್ಬರವನ್ನು ಸೇರಿಸಿ ಹಾಕ್ತೀವಿ. ಜನವರಿ 15-16 ತಾರೀಕಿನಿಂದ ಅದಕ್ಕೆ ನೀರು ಉಣಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ. ನೀರು ಉಣಿಸಿದ ತಕ್ಷಣ ಅದಕ್ಕೆ ಸಿಂಪಲ್ಲಾಗಿ ನಂಜು ರೋಗ, ಅದಕ್ಕೆ ಕೆಲವರು ರೋಗರು ಸಿಂಪಡಿಸುತ್ತೆ, ಕೆಲವರು ನಾವೆಲ್ಲ ಏನು ಮಾಡ್ತೀವಿ ಗೋಮೂತ್ರವನ್ನು ಸಿಂಪಡಿಸ್ತೀವಿ. ಮಾರ್ಚ್ ಅಷ್ಟರಲ್ಲಿ ಮತ್ತೆ ಅದು ತನ್ನ ಮೊದಲಿನ ಸ್ಥಿತಿಗೆ ಬರುತ್ತದೆ. ಎಲ್ಲ ಹೂವು ಚೆನ್ನಾಗಿ ಚಿಗುರು ಬಂದು ಮೊಗ್ಗಿನ ಚಿಗುರು ಬರುತ್ತೆ, ಕಾಪು ಬರುತ್ತೆ. ಆ ಕಾಪು ಬಂದಮೇಲೆ ಮಾರ್ಚ್ ಏಪ್ರಿಲಿಂದ ನಮಗೆ ರೈತರಿಗೆ ಪ್ರೊಸೆಸ್ ಶುರುವಾಗುತ್ತದೆ. ಅಲ್ಲಿಂದ ಹಿಡಿದು ಅಕ್ಟೋಬರ್ ತನಕ ನಮಗೆ ಸತತವಾಗಿ ಇಳುವರಿಯನ್ನು ಕೊಡುವಂಥ ಈ ತಳಿ. ಶಿವಪ್ರಕಾಶ್ ಅವರೇ, ತಾವು ಗಮನಿಸಿದಾಗೆ ಸುಮಾರು 4-5 ದಶಕಗಳಿಂದ ತಾವು ಮಾಡಿದಂತೆ ಈ ಮಲ್ಲಿಗೆ ಹೂವಿನ ಕೃಷಿ ಅನುಭವದ ಆಧಾರದ ಮೇರೆಗೆ 1 ಎಕರೆಗೆ ಸರಾಸರಿಯಾಗಿ ಎಷ್ಟು ಗಿಡದಿಂದ ಗಿಡಕ್ಕೆ ಅಂತರವನ್ನು ಬಿಡಬೇಕು, ಮತ್ತು ಸಾಲಿನಿಂದ ಸಾಲಕ್ಕೆ ಎಷ್ಟು ಅಂತರವನ್ನು ಬಿಡ್ತೀರಿ ತಾವು? ನಾವು ಸಸಿ ನಾಟಿ ಮಾಡುವಾಗ 1 ಗಿಡದಿಂದ 1 ಗಿಡಕ್ಕೆ 6 ಅಡಿ ಕೆಲವರು ಬಿಡ್ತಾರೆ. ಈಗಿನ ಇತ್ತೀಚಿನ ಸ್ವಲ್ಪ ರೋಗ ರುಜಿನ ಜಾಸ್ತಿ ಆಗಿರೋದ್ರೆ ಈಗ 8 ಅಡಿ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಕ್ಕೆ 8 ಅಡಿ ಪ್ರಶಸ್ತ ಮಾಡಿದ್ದೇವೆ. ಗಿಡ ಬೆಳೆದಂತೆಲ್ಲ ಸುತ್ತ 4-5 ಅಡಿ ವಿಸ್ತೀರ್ಣವಾಗುತ್ತೆ. ಆದ್ದರಿಂದ 8 ಅಡಿ ಒಳ್ಳೆಯ ಸೂಕ್ತವಾದ ಪರಿಹಾರ ಅಂತ ನಾವು 8 ಅಡಿ ಬಳಸ್ತಾ ಇದ್ದೀವಿ. ಸಾಮಾನ್ಯವಾಗಿ 1 ಎಕರೆ ಪ್ರದೇಶಕ್ಕೆ ಎಷ್ಟು ಸಸಿಗಳನ್ನು ನಾವು ನಾಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ? 1 ಎಕರೆ ಪ್ರದೇಶಕ್ಕೆ 6 ಅಡಿ ಹಾಕಿದರೆ ಕಡಿಮೆ ಅಂದರೆ 400-500 ಕುಣಿ ಕುಂದಿರ್ತವೆ. ನಾವು 8 ಅಡಿ ಹಾಕಿದರೆ 400 ಕುಣಿ ಅಗಿ ಕುಂದಿರ್ತವೆ. ಪ್ರತಿ ಕುಣಿಗೂ ನಾವು 1 ಅಗಿ ಹಚ್ಚುವುದಿಲ್ಲ, 2 ಅಗಿಯನ್ನು ನಾಟಿ ಮಾಡ್ತೀವಿ. 2 ಅಗಿ ನಾಟಿ ಮಾಡಿದಾಗ ಒಳ್ಳೆಯ ದಷ್ಟಪುಷ್ಟವಾಗಿ ಹೆಚ್ಚು ಜಲ್ದಿ ಇಳುವರಿಯನ್ನು ಕೊಡುತ್ತದೆ. ಮೊದಲೆಲ್ಲ ಯಥೇಚ್ಛ ಸಕಾಲಕ್ಕೆ ಸರಿಯಾಗಿ ಮಳೆ ಬರ್ತಾ ಇತ್ತು, ಆದರೆ ನೀರಿನ ಒಂದು ಲಭ್ಯತೆ ಅಷ್ಟಾಗಿ ಇರಲಿಲ್ಲ. ನೀರಿನ ಸೌಲಭ್ಯ ಭಾಳ ಚೆನ್ನಾಗಿತ್ತು, ಆದರೆ ನೀರಿನ ಕೊರತೆ ಅಷ್ಟಾಗಿ ಇರಲಿಲ್ಲ ಆ ಕಾಲಕ್ಕೆ. ಆದರೆ ಇತ್ತೀಚೆಗೆ ಮಳೆಯ ಅಭಾವವೂ ಕಡಿಮೆ ಆಗಿದೆ. ಇನ್ನು ಅಂತರ್ಜಲದ ಕುಸಿತದಿಂದಾಗಿ 1 ಎಕರೆಗೆ ಬೇಕಾದಂಥ 400 ಸಸಿಯ ಮಡಿಗಳಿಗೆ ಎಷ್ಟು ಅಂದರೆ ಯಾವ ಪ್ರಮಾಣದಲ್ಲಿ ನೀರನ್ನು ಹಾಯಿಸಲಿಕ್ಕೆ ಅಥವಾ ಯಾವ ವ್ಯವಸ್ಥೆಯನ್ನು ಮಾಡಿದ್ರೆ ಒಳ್ಳೆಯದಂತೀರಿ? ನಾವು ಕೆಲವರು ಈಗ ಇತ್ತೀಚಿನ ದಿನಗಳಲ್ಲಿ ಈಗ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಇರೋದ್ರಿಂದ ಹನಿ ನೀರಾವರಿ ಪದ್ಧತಿಯಲ್ಲಿ ಮಾಡ್ತಾರೆ. ಅದಕ್ಕೆ 2-2 ಡ್ರಿಪ್ಪನ್ನು ಅಳವಡಿಸ್ತಾರೆ, 1 ಗಿಡಕ್ಕೆ 2 ಡ್ರಿಪ್ಪನ್ನು ಅಳವಡಿಸ್ತಾರೆ. ಆಮೇಲೆ ನೀರು ಚೆನ್ನಾಗಿರೋರು ವಾರಕ್ಕೊಂದ್ಸಲ ನೀರನ್ನು ಉಣಿಸ್ತಾರೆ. ಆಮೇಲೆ ಬೇಸಿಗೆ ಹೆಚ್ಚಿರೋದ್ರಾಗ ಒಂದೊಂದ್ಸಲ ವಾರದಾಗ 2 ಸಲನೂ ನೀರು ಉಣಿಸೋದು. ಹೆಚ್ಚು ನೀರು ಬಿಟ್ಟರೆ ಇದು ಇಳುವರಿಯಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ. ಇದು ಕಡಿಮೆ ನೀರಿನಲ್ಲಿ ಬೆಳೆದ್ರೆ ಮಾತ್ರ ಇಳುವರಿ ಹೆಚ್ಚಾಗುತ್ತೆ. ಇದು ಬಾಡಲು ಬಂದು ನೀರು ಬಿಟ್ಟಾಗ ಚಿಗುರು ಹೆಚ್ಚು ಬಂದು ನಮಗೆ ಹೂವಿನ ಇಳುವರಿ ಹೆಚ್ಚಾಗುತ್ತೆ. ಹೆಚ್ಚೆಚ್ಚು ನೀರು ಬಿಟ್ಟಾಗ ಏನಾಗುತ್ತೆ, ಅದು ಕಾಪು ಕಡಿಮೆ ಆಗಿ ಹೂವಿನ ಅಂಶ ಕಡಿಮೆ ಆಗಿ ತೊಪ್ಪಲ ಜಾಸ್ತಿ ಬೆಳೆದು ನಮಗೆ ಕುಂಠಿತವಾಗುತ್ತೆ. ಅದಕ್ಕೆ ಕಡಿಮೆ ನೀರಿನಲ್ಲೇ ಹೆಚ್ಚು ಇಳುವರಿಯನ್ನು ಪಡಿಬೋದು. ಇರುವಂಥ ನೀರಿನ ಕೊರತೆಯಲ್ಲಿ ಕೂಡ ಈ ನೀರಾವರಿ ಬೆಳೆಯನ್ನು ಬೆಳೆಯುವಂಥ ಒಂದು ರೈತ ಸ್ನೇಹಿಯಾದಂಥ ಬೆಳೆ ಕೂಡ ಹೌದು, ಜೊತೆಗೆ ಹೆಚ್ಚು ನೀರು ಪೋಲಾಗೋದನ್ನು ಕೂಡ ತಡೆಗಟ್ಟುತ್ತದೆ. ಹಾಗಾಗಿ ಒಂದು ರೀತಿಯ ರೈತರಿಗೆ ವರದಾನವಾದಂಥ ಬೆಳೆ. ಇನ್ನು ಸಹಜವಾಗಿ 1 ಅಗಿಯಿಂದ ಮತ್ತೊಂದು ಅಗಿಯ ಅಂತರ 8 ಅಡಿಗಳಂತ ಹೇಳ್ತಾ ಇದ್ರೆ, ಆದರೆ ಆ ಖಾಲಿ ಇರುವಂಥ ಪ್ರದೇಶದಲ್ಲಿ ಮತ್ತೇನಾದರೂ ಪರ್ಯಾಯ ಬೆಳೆಗಳನ್ನು, ಬಳ್ಳಿ ಬೆಳೆಗಳು ಅಥವಾ ಇಂಥ ತರಕಾರಿ ಬೆಳೆಗಳನ್ನು ಏನಾದರೂ ಬೆಳೀಲಿಕ್ಕೆ ಸಾಧ್ಯತೆ ಇದೆಯಾ? ನಾವು 1 ಗಿಡದಿಂದ ಇನ್ನೊಂದು ಗಿಡಕ್ಕೆ ಬೆಳಿಬೇಕಾದ್ರೆ 8 ಅಡಿ ಅಂತರ ಇದ್ದಾಗ ಇದು 1 ವರ್ಷದಲ್ಲಿ ಮಾತ್ರ ಮಧ್ಯಂತರ ಬೆಳೆ ಬೆಳೆಯಬಹುದು. ಇದು ಪ್ರತಿನಿತ್ಯನೂ ಗಿಡದಲ್ಲಿ ಹೂವನ್ನು ಬಿಡಿಸ್ಲಿಕ್ಕೆ ಪ್ರತಿ 1 ಗಿಡಕ್ಕೂ ಕೂಲಿಕಾರ ಅಡ್ಡಾಡೋದ್ರಿಂದ ಅಲ್ಲಿ ಯಾವ ಬೆಳೆಯನ್ನು ಬೆಳಿಲಿಕ್ಕೆ ಆಗ್ತಾಯಿರೋದಿಲ್ಲ. ಇದರಿಂದ ಒಂದೇ ಬೆಳೆಯಲ್ಲಿ ಸಂತೋಷ ಪಡಬೇಕಿದೆ, ಹೆಚ್ಚಿನ ಬೆಳೆಗಳಿಂದ ಲಾಸ್ ಜಾಸ್ತಿ ಆಗುತ್ತೆ. ಒಟ್ಟಿನಲ್ಲಿ ಅಷ್ಟೇ ಸೂಕ್ಷ್ಮವಾದಂಥ ಬೆಳೆ ಕೂಡ ಹೌದು. ಇನ್ನು ಇಳುವರಿಯೇ ಬಂದಾಗ ಅಲ್ಲಿ ಆಳುಗಳ ನಿರಂತರವಾದ ಶ್ರಮ, ಮತ್ತು ಅಷ್ಟೇ ತಕ್ಷಣವೇ ಪ್ರತಿಕ್ರಿಯಿಸಬೇಕಾಗುತ್ತೆ ಲೇಬರ್ಗಳು ಅಥವಾ ಆಳು ಕಾಳುಗಳು ಮಾಲಕರು ಎಲ್ಲರೂ ಕೂಡ. ಪ್ರತಿದಿನ 1 ಗಿಡದಲ್ಲಿ ಕಡಿಮೆ ಅಂದರೆ 200-500 ಗ್ರಾಂ ಮಗ್ಗು ಬರುತ್ತೆ. ಆ ಮಗ್ಗನ್ನು ಆ ದಿನವೇ ತೆಗೆದು ನಾವು ಮಾರುಕಟ್ಟೆಗೆ ಕಳಿಸಿದರೆ ಮಾತ್ರ ನಮಗೆ ಆದಾಯ ತರುವಂಥ ಬೆಳೆ. ಇದನ್ನು 1 ದಿನ ಆಳು ಇಲ್ಲಾಂದರೆ ನಮ್ದು ಅದು ಭೂಮಿ ಪಾಲಾಗಿ ಹೋಗುತ್ತದೆ, ಮಾಡಿದ ಬೆಳೆನೂ ನಷ್ಟವಾಗುತ್ತದೆ. ಅದು ಪ್ರತಿದಿನನೂ ಲೇಬರ್ನ ನಾವು ಯಾವಾಗಲೂ ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಇದು 1 ದಿನ 5 ಕೆಜಿ ಬಂತಂದರೆ ಮರುದಿನ 6 ಕೆಜಿ 8 ಕೆಜಿ ನಾಳಿನ ಒಂದು ವಾತಾವರಣ ನೋಡಿಕೊಂಡು ಅಕಸ್ಮಾತ್ ಮಳೆಯಾಗಿ ಮರುದಿನ ಬಿಸಿಲು ಕಾಯ್ತು ಅಂದರೆ ತಿರುಗಿ ಮರುದಿನಕ್ಕೆ 5 ಇದ್ದದ್ದು 11 ಕೆಜಿ ಆಗುತ್ತೆ. ಹಾಗಾಗಿ ನಾಳೆ ನಾವು ಇವತ್ತು ಮಳೆಯಾಗಿ ಬಿಸಿಲು ಬಿದ್ದೈತೆ ಅಂದರೆ ಮರುದಿನಕ್ಕೆ 2 ಆಳು ಹೆಚ್ಚಿಗೆ ಹೇಳಿದರೆ ನಮ್ಮ ಬಂದಂಥ ಮಾಲನ್ನ ಮಾರ್ಕೆಟಿಗೆ ಕಳಿಸಲು ಅನುಕೂಲ. ಏನಾರ ಲೇಬರ್ ಇಲ್ಲ ಅಂದರೆ ನಮ್ಮ ಮಾಲು ಭೂಮಿಗೆ ಪಾಲಾಗಿ ನಷ್ಟ ಅನುಭವಿಸಬೇಕಾಗುತ್ತೆ. ಶಿವಪ್ರಕಾಶ್ ಅವರೇ, ಈ ಬೆಳೆಯನ್ನು ಕಂಡಾಗ ತಂಪಾದ ವಾತಾವರಣದಲ್ಲಿ ಹೂವನ್ನು ಬಿಡಿಸುವಂಥದ್ದು, ಮತ್ತು ತಂಪಾದ ವಾತಾವರಣದಲ್ಲಿ ಈ ಬೆಳೆನ ಅಂದರೆ ಹೂವನ್ನು ಮಾರುಕಟ್ಟೆಗೆ ಕಳಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ. ಅಲ್ಲಿ ಒಂದಿಷ್ಟು ಕೂಡ ಯಾರೂ ನಿರ್ಲಕ್ಷ್ಯ ವಹಿಸೋಹಾಗಿಲ್ಲ, ಆದರೆ ಬೇರೆ ಬೆಳೆಗಳಿಗಿಂತ ಇದು ವಿಭಿನ್ನವಾದ ಬೆಳೆ ಅನ್ಬೋದಲ್ವಾ? ಹೌದು, ಇದು ಬೇರೆ ಬೆಳೆಗಿಂತ ಇದು ಪ್ರತಿದಿನವೂ ಬೇರೆ ಬೆಳೆ ಆದರೆ 3 ತಿಂಗಳಿಗೆ 4 ತಿಂಗಳಿಗೆ ಬರುತ್ತೆ. ಮೆಕ್ಕೆಜೋಳ ಇವತ್ತು ಕಟಾವು ಮಾಡಿದ್ರೂ ನಡೀತೈತೆ, ಶೇಂಗಾ ಇವತ್ತು 1 ದಿನ ಬಿಟ್ಟರೆ ನಾಳೆ ಕಿತ್ತು ಹಾಕ್ಬೋದು, ಜೋಳ ಇವತ್ತು ಬಿಟ್ಟರೆ ನಾಳೆ. ಇದು ಆ ಥರ ಅಲ್ಲ, ಇವತ್ತು ಬಂದ ಬೆಳೆಯನ್ನು ಇವತ್ತೇ ತಗೊಂಡು ರೈತ ಮಾರ್ಕೆಟಿಗೆ ಕಳಿಸಿದ್ರೆ ಮಾತ್ರ ಇವನಿಗೆ ಲಾಭದಾಯಕ. ಅಕಸ್ಮಾತ್ ಇವತ್ತು ಲೇಬರ್ ಇಲ್ಲ ನಾವು ಬಿಡಿಸೋರಿಲ್ಲ ಅಂದರೆ ಅವನಿಗೆ ನಷ್ಟ ಅನುಭವಿಸ್ತಾನೆ. ಆಮೇಲೆ ಇದ್ರದ್ದು ವೀಕ್ಲಿ ಹಣದ ವ್ಯವಸ್ಥೆ ಇರುತ್ತದೆ. ನಾವು ಪ್ರತಿ ದಿನವೂ ಮಗ್ಗು ಹಾಕಿದ ಮೇಲೆ ಪ್ರತಿ ಶುಕ್ರವಾರ ನಮಗೆ ಮಾರ್ಕೆಟ್ನಿಂದ ಅವರ ಕಮಿಷನ್ ಮುರ್ಕೊಂಡು ನಮಗೆ ಹಣನ ತಲುಪಿಸ್ತಾರೆ. ಆಮೇಲೆ ಇದನ್ನು ಯಾವುದೇ ತಂಪು ಪ್ರದೇಶದಲ್ಲಿ ಇಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಡೈಲಿ ಇಲ್ಲಿ ಮೊಗ್ಗು ಹರಿದಿರ್ತೀವಿ, ಮೊಗ್ಗನ್ನು ಚೀಲದಲ್ಲಿ ಹಾಕಿ ನೀರಲ್ಲಿ ಎತ್ತೀವಿ, ಹದ್ದಿದ ಮೇಲೆ ನಾವು ಮಿನಿ ವೆಹಿಕಲ್ಗಳಲ್ಲಿ ಮಾರ್ಕೆಟಿಗೆ ಕಳಿಸ್ತೀವಿ. ಅವರು ಅದನ್ನು ತಗೊಂಡು ಅಂದೇ ರಾತ್ರಿ ಅವನ್ನೆಲ್ಲ ಕಟ್ಟಿ ರೆಡಿ ಮಾಡ್ಕೊಂಡು ಮುಂಜಾನೆಗೆ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಮಾರಿ ಅವರ ದುಡ್ಡನ್ನು ನಮಗೆ ಕಳಿಸ್ತಾರೆ. ಶಿವಪ್ರಕಾಶ್ ಅವರೇ, ತಾವು ಇದುವರೆಗೆ ಕಂಡುಕೊಂಡಂಥ ಒಂದು ಅನುಭವದ ಆಧಾರದ ಮೇರೆಗೆ ಒಂದು ವಾರ್ಷಿಕವಾಗಿ ಸರಾಸರಿಯಾಗಿ ಆಗಬಹುದಾದಂಥ ತಗಲಬಹುದಾದಂಥ ಖರ್ಚು ವೆಚ್ಚಗಳು ಮತ್ತು ಆ ಎಲ್ಲ ವೆಚ್ಚಗಳನ್ನು ತೆಗೆದಾದ ನಂತರ ಒಂದು ಅಂದಾಜು ಮಟ್ಟಿನ ಒಂದು ಮಾರುಕಟ್ಟೆ ಬೆಲೆಯನ್ನು ಗಮನಿಸೋದಾದರೆ ಎಷ್ಟು ಆದಾಯವನ್ನು ನಿರೀಕ್ಷೆ ಮಾಡ್ಬೋದು ಅಂತೀರಿ? ಪ್ರತಿಯೊಬ್ಬ ರೈತನು ಒಂದು ಎಕರೆಗೆ 500,000 ಬೆಳೆ ಬರುತ್ತೆ. 500,000 ನಮಗೆ ರೈತರಿಗೆ ಸಿಗೋದು 1 ಎಕರೆಗೆ 1,00,000. ಇನ್ನು 4,00,000 ಟ್ರಾನ್ಸ್ಪೋರ್ಟು, ಕಟ್ಟೋರು, ಆಮೇಲೆ ಪೆಸ್ಟಿಸೈಡ್ಸು, ಆಮೇಲೆ ಫರ್ಟಿಲೈಸರ್ಸು, ಆಮೇಲೆ ಲೇಬರ್ ಚಾರ್ಜು, ಔಷಧೋಪಚಾರಗಳು 4,00,000 ಖರ್ಚಾಗುತ್ತೆ. ನಮಗಿನ ಹೆಚ್ಚಾಗಿ 1 ಕೆಜಿ ಮೊಗ್ಗಿನಲ್ಲಿ 25% ಮೊಗ್ಗು ಬಿಡಿಸೋದಿರ್ತೈತೆ. ಆಮೇಲೆ 10% ಮಾರ್ಕೆಟ್ನಡೆಗೆ ಇರ್ತೈತೆ ಲಾಭ. ಆಮೇಲೆ ಕಟ್ಟಿ ಮಾರೋರಿಗೆ 100% ಅವರಿಗೆ ಹೆಚ್ಚು ಸಿಗುತ್ತೆ. ರೈತರಿಗೆ ಸಿಗೋದು 1,00,000. 4,00,000, 5,00,000 ನಾವು ಬೆಳಿತೀವಿ, ಅದರ ಮಾರ್ಕೆಟ್ಗೆ ಹೆಚ್ಚು ಲಾಭ ಅಲ್ಲಿ ಕಮಿಷನ್ ಏಜೆಂಟು ಮತ್ತು ಬಿಡಿ ಮಾರೋರಿಗೆ. ನಮಗೆ ಅಲ್ಲಿ ಕಟ್ಟೋರಿಗೆ ಕೂಲಿ ಹೋಗುತ್ತೆ, ಬಿಡಿಸೋರಿಗೆ ಕೂಲಿ ಹೋಗುತ್ತೆ, ಆಮೇಲೆ ಮಾರ್ಕೆಟ್ನಲ್ಲಿ ಕಮಿಷನ್ ಕೊಡ್ತಾರೆ. ನಮಗೆ ಉಳಿಯೋದು 5,00,000 ಲಾಭ ಎದುರಿಸತಿ, ಅಲ್ಲಿ ನಮಗೆ ಸಿಗೋದು 1,00,000. ಇಷ್ಟೆಲ್ಲ ಅಂಶಗಳನ್ನು ಗಮನಿಸಿದಾಗ ಯಾಕೆ ನಾವು ಈ ಬೆಳೆಯನ್ನು ಬೆಳಿಬೇಕು ಅಂತೇಳಿ ಒಂದು ಪ್ರಶ್ನೆ ಎದುರಾಗಬಹುದು, ಸಹಜ ಅಲ್ವಾ? ಇದನ್ನು ಯಾಕೆ ಬೆಳಿಬೇಕಂದರೆ ಈ ಬೇರೆ ಬೆಳೆಯಲ್ಲಿ 6 ತಿಂಗಳ 3 ತಿಂಗಳಿಗೆ ನಾವು ದುಡ್ಡನ್ನು ಕಾಣ್ತೀವಿ, ಇದರಲ್ಲಿ 1 ವಾರಕ್ಕೆ ನಮಗೆ ದುಡ್ಡು ಸಿಗುತ್ತೆ. ನಮಗೆ ಲಾಸ್ನಾಗಿದ್ದರೂ ಸತ್ಗೆ ನಮಗೆ ಆಮೇಲೆ ಮಾರ್ಕೆಟ್ನವರು ಪ್ರತಿ ವರ್ಷವೂ 50,000 ರೂಪಾಯಿ ಮಿನಿಮಮ್ ಒಂದು ಎಕರೆಗೆ ಅಡ್ವಾನ್ಸ್ ಕೊಡ್ತಾರೆ, ಯಾವುದೇ ಒಂದು ಬಡ್ಡಿ ಇಲ್ಲ ಇನ್ನೊಂದಿಲ್ಲ. ಅದಂತಂದು ನಮ್ಮ ಇನ್ನೂ ಉಳಿದ ಹೊಲಗಳಿಗೆ ಅಭಿವೃದ್ಧಿಪಡಿಸೋಣಕ್ಕೆ ನಮ್ಮ ಮನೆ ಖರ್ಚಿಗೆ ಬಳಸ್ಕೋಬೋದು. ಆಮೇಲೆ ಅದನ್ನು ಪ್ರತಿ ವಾರನೂ 500, 1,000 ಈ ಥರ 3,000 ದುಡ್ಡನ್ನು ಜಮಾ ಮಾಡ್ಕೊಂತಾರೆ. ಹಾಗಾಗಿ ರೈತನ ಯಾರೇ ಸಾಹುಕಾರ ಬೆಳೆಯಾಗಲಿ, ಬ್ಯಾಂಕ್ ಬೆಳೆಯಾಗಲಿ, ಒಂದು ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟರೂ ಅದನ್ನು ಬರೀ ನಮ್ಮ ದುಡ್ಡು ಇಟ್ಟರೆ ಬಿಡಿಸ್ಕೊಂಬರೋ ಕಷ್ಟ. ಇಲ್ಲೇನಿಲ್ಲ, ಒಂದು ಚೀಟಿ ಮೇಲೆ ನಮ್ಮ 100,000 ದುಡ್ಡನ್ನು ನಮಗೆ ವಾಪಸ್ ಕಳಿಸ್ತಾರೆ. ಯಾವುದೇ ಒಂದು ಸೈನ್ ಇಲ್ಲದಂಗೆ 50,000 ಫೋನ್ ಮಾಡಿದರೆ ಕಳಿಸ್ಕೊಡ್ತಾರೆ. ಇದು ರೈತರಿಗೂ ಮತ್ತು ವ್ಯಾಪಾರಿಗಳಿಗೆ ನಡುವಿರುವಂಥ ಒಂದು ಸಂಬಂಧ. ಹಾಗಾಗಿದ್ರೆ ಈ ಬೆಳೆಯನ್ನು ಬೆಳೆದ್ರೆ ಅಗ್ದೇ ರೈತರು ಆರಾಮದಾಯಕವಾಗಿರ್ತಾರೆ. ಇದು ಮುಂದಿನ ಬೇರೆ ಬೆಳೆಗೆ ಗೊಬ್ಬರ, ಬೀಜ, ಕಳೆ, ಇನ್ನೊಂದು ಮತ್ತೊಂದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗಿರ್ತದೆ. ಇಲ್ಲರಿ ಇವತ್ತು ನಾಳೆ ಬಿತ್ತಬೇಕು, ಒಂದು 5,000 10,000 ಕಳಿಸಂದ್ರೆ ನಮ್ಮ ಮಾರ್ಕೆಟ್ನಿಂದ ಡ್ರೈವರ್ ಕೈಯಾಗ ಕಳಿಸ್ಕೊಡ್ತಾರೆ ಒಂದು ಫೋನ್ ಮಾಡಿದರೆ. ಇಷ್ಟು ವ್ಯವಸ್ಥಿತವಾಗಿ ಈ ಮಲ್ಲಿಗೆ ವ್ಯವಹಾರ ನಡೀತಿದೆ. ಬೇರೆ ಎಲ್ಲ ಬೆಳೆಗಳನ್ನು ಗಮನಿಸಿದಾಗ ಇದು ಒಂದು ರೀತಿಯ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಬೆಳೆ, ಜೊತೆಗೆ ರೈತರ ಜೇಬಿಗೆ ಸದಾಕಾಲ ಜನಜನ ಕಾಂಚನವನ್ನು ನೀಡುವಂಥ ಬೆಳೆ ಅಂತ ಹೇಳ್ಬೋದು. ಅದೆಲ್ಲೋದಕ್ಕೂ ಮಿಗಿಲಾಗಿ ಒಂದಷ್ಟು ಭಾವನಾತ್ಮಕ ಸಂಬಂಧಗಳನ್ನು ಬೆಸೆಯುವಂಥ ಮಲ್ಲಿಗೆ ಹೂ ಅಂತ ಹೇಳ್ಬೋದು. ಹೌದು, ಇದು ಭಾವನಾತ್ಮಕ ಬೆಸೆಯುವಂಥ ಮಲ್ಲಿಗೆ. ಆಮೇಲೆ ನಮ್ಮಲ್ಲಿ ಇನ್ನು ಇಲ್ಲಿ ಲೋಕಲ್ನಲ್ಲೇ ಹುಡುಗರು ಮಾರಕ್ಕೆ ಬರ್ತಾರೆ, ಅವರಿಗೆ ಆನ್ ದ ಸ್ಪಾಟ್ ಅಮೌಂಟ್ ಇಲ್ಲರಿ ನೋಡಿ ಹಾಕಿ ಕೊಡ್ರಿ, 100 ರೂಪಾಯಿಗೆ ಐತೆ, 150 ರೂಪಾಯಿ ತಂದು ಕೊಡ್ತೀವಿ, ಕೊಡ್ರಿ ನಾವು ಮಾರ್ತೇವೆ ಅಂತಂದು ಹುಡುಗರು ಬಂದರೆ ನಾವು 1 ಕೆಜಿ ಅವ್ರಿಗೆ ಕೊಟ್ಟು 150 ರೂಪಾಯಿ ಸೇರಿ ಮಾರ್ಕೆಟಿನಲ್ಲಿ 200 ರೂಪಾಯಿ ಆದರು, ಅಲ್ಲಿ ಕಮಿಷನ್ನು ಲಗೇಜು ಇವೆಲ್ಲ ಹೋಗ್ತದ್ರಿಂದ ಇಲ್ಲಿ 150 ಕೊಟ್ಟರು ನಮಗೆ ರೈತರಿಗೆ ಲಾಭ. ಆದರೆ ಅವ್ನು ದುಡಿಮೆ ಮಾಡಿ ನಮಗೆ ಅವತ್ತೇನಾದ್ರು ಪೇಮೆಂಟ್ ಕೊಡ್ತಾನೆ, ಇಲ್ಲ ತಗೊಳ್ರಿ ನನ್ನ ಹತ್ರಕ್ಕೆ ಒಂದು 500 ರೂಪಾಯಿ ಐತಿ, 1,000 ರೂಪಾಯಿ ಐತಿ, ನಿಮ್ಮ ಹತ್ರ ಇಟ್ಕೊಳ್ರಿ, ಕೊನೆ ದಿನ ನಮಗೆ ವಾಪಸ್ ಕೊಡ್ರಿ ಅನ್ನೋ ಒಂದು ಭಾವನೆ ಅನಿಸತಿ ಈ ಮಲ್ಲಿಗೆಗೆ ಬೇಡಿಕೆ ಇರ್ತೈತೆ ರೀ. ಇಷ್ಟೆಲ್ಲ ಭಾವನಾತ್ಮಕ ಸಂಬಂಧಗಳ ಒಂದು ಬೆಸುಗೆಯನ್ನು ಬೆಸೆಯುವಂಥ ಬೆಳೆ ಇದು. ಅಷ್ಟೇ ಸೂಕ್ಷ್ಮವಾದ ಬೆಳೆ, ಎಲ್ಲಾದರೂ ಒಂಚೂರು ಹೆಚ್ಚಾಗಿ ಬಿಸಿಲು ಬಿತ್ತಂದರೆ ಅದೆಲ್ಲದೂ ಕೂಡ ಸೂರ್ಯನ ಪಾಲು ಬಾಡಿ ಹೋಗಿ ಮತ್ತೆ ನೆಲಕ್ಕೆ ಕಸವಾಗುವಂಥ ಒಂದು ಹೆಚ್ಚು ಅಲ್ಲಿ ಇದ್ದಿರ್ತದೆ. ಇಂಥ ಒಂದು ಮುಗ್ಗಟ್ಟುಗಳು ಸಂಭವಿಸಿದಾಗ ರೈತರು ಒಂದಿಷ್ಟು ಸಂಕಷ್ಟಕ್ಕೆ ಎದುರಾಗೋದು ಸಹಜ. ಆದರೆ ಇಂಥ ಬೆಳೆಗೆ ಯಾವುದಾದ್ರೂ ಇಲಾಖೆಯಿಂದ ಅಥವಾ ಯಾವುದಾದ್ರೂ ಸಂಸ್ಥೆಯಿಂದ ಏನಾದರೂ ತಮಗೆ ಸಲಹೆ ಅಥವಾ ತಮಗೆ ಸಹಕಾರವನ್ನು ನೀಡಲಿಕ್ಕೆ ಏನಾದರೂ ಸಾಧನೆಗಳಿವೆಯಾ? ಇಲಾಖೆಯಿಂದ ಸಾಧನೆಗಳು ಸಾಕಷ್ಟು ಬರ್ತವೆ, ಆದರೆ ಈ ಆಫೀಸ್ನಿಂದ ರೈತರಿಗೆ ಮುಟ್ಟೋದು ಭಾಳ ಕಷ್ಟ ಆಗಿದೆ. ನಾನು ಬರ್ತೀನಿ, ನಾನು ಕೇಳ್ತೀನಿ, ಏ ಹಿಂಗೆ ಎಣ್ಣೆ ಹೊಡೀರಿ, ಇದನ್ನು ಮಾಡಿರಿ, ಅದನ್ನು ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ರೈತರಿಗೆ ಅದೆಲ್ಲ ಇರಲ್ಲ, ರೈತರು ಏನು ಮಾಡ್ತಾರೆ, ಅಂಗಡಿಗೆ ಹೋಗ್ತಾರೆ, ನಮ್ದಿಂಥ ರೋಗ ಬಂದೈತೆ ಅದಕ್ಕೆ ಏನು ಹೊಡಿಬೇಕು ಅಂತ, ಏ ನೀವು ಇದನ್ನು ನೋಡಿರಪ್ಪ ಇಷ್ಟಿಷ್ಟು ಹಾಕಿಬಿಡಿರಿ ಅಂತಾರೆ. ಹಿಂಗೆ ಹೆಚ್ಚೆಲ್ಲ ಬಳಸಿ ಕೆಲವೊಂದು ಗಿಡಗಳನ್ನ ಹಾಳು ಮಾಡ್ಕೊತಾರೆ. ಈಗ ಪ್ರತಿಯೊಬ್ಬರು ರೈತರಿಗೆ ಮುಟ್ಬೇಕಂದ್ರೆ ಈ ಅಧಿಕಾರಿ ವರ್ಗದವರು ಸ್ವಲ್ಪ ರೈತರ ತೋಟಗಳಿಗೆ ರೈತರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಈ ರೋಗ ಬಂದೈತಿ ಇಷ್ಟು ಪ್ರಮಾಣದಲ್ಲಿ ಸಿಂಪಡಿಸ್ರಿ ಅಂತಂದು ಹೇಳಿ ಮನವರಿಕೆ ಮಾಡಿದ್ರೆ ಇನ್ನೂ ಒಳ್ಳೆಯದಂತ ನನ್ನ ಭಾವನೆ. ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಅನುದಾನ ಬರ್ತದೆ, ಅದು ಒಂದು ಸ್ಕೀಮ್ ಇದೆ, ಅದರಲ್ಲಿ ಸಸಿ ಹೆಚ್ಚಿದ್ರೆ ಆಮೇಲೆ ಉದ್ಯೋಗ ಖಾತ್ರಿದಲ್ಲಿ ಸಸಿ ಹೆಚ್ಚಿದ್ರೆ ಅವರಿಗೆ ಒಂದು 3,000 ರೂಪಾಯಿ ಕೊಡ್ತಾರೆ. ಪರ್ಯಾಯ ಸಂಶೋಧನೆ ಮಾಡಿ ಇದರಲ್ಲಿ ಬೇರೆ ಸಿಗೋಂಥ ಔಷಧಗಳು ಗುಣಗಳದಾವೆ ಇದರಲ್ಲಿ, ಆ ಔಷಧ ಗುಣಗಳನ್ನ ಹೊರಗೆ ತೆಗೆದು ಬೇರೆ ಯಾವ್ದಾದ್ರು ಒಂದು ಕಂಪ್ನಿಗೆ ಇದನ್ನು ಮಾಡಿ ಇದನ್ನು ಹೆಚ್ಚು ಸಂಶೋಧನೆ ಮಾಡಿದರೆ ರೈತರಿಗೂ ಅನುಕೂಲ, ಬೇರೆ ವರ್ಗದವರಿಗೆ ಅದರಲ್ಲಿಂಥ ಸಂಶೋಧನೆಯಲ್ಲಿ ಬಂದಂಥ ಔಷಧ ಗುಣಗಳನ್ನು ಅವರು ಬಳಸ್ಕೊಂಡು ಅವರು ಒಳ್ಳೆಯ ಆರೋಗ್ಯವಂತರಾಗ್ತಾರಂತ ನಮ್ಮ ಅಭಿಪ್ರಾಯ. ಇನ್ನು ಶಿವಪ್ರಕಾಶ್ ಅವರೇ, ಇಷ್ಟೆಲ್ಲ ಒಂದೆಡೆ ಕಷ್ಟವೂ ಇದೆ ಮತ್ತೊಂದೆಡೆ ಅಷ್ಟೇ ಲಾಭನೂ ಕೂಡ ಇದೆ, ಆದರೆ ಇವುಗಳನ್ನು ತುಲನೆಯನ್ನು ಮಾಡಿ ನೋಡಿದಾಗ ಒಂದಷ್ಟು ಮಲ್ಲಿಗೆ ಅವತ್ತಿಗೂ ಕೂಡ ಹೆಸರುವಾಸಿ, ಇವತ್ತಿಗೂ ಕೂಡ ಹೆಸರುವಾಸಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಮಲ್ಲಿಗೆ ನಾಡಂತೆ ಹೆಸರು ಪಡೆದಂಥ ಈ ಹೂವಿನ ಹಡಗಲಿ ಇವತ್ತು ಬರೀ ಹಡಗಲಿ ಆಗ್ತಾ ಇದೆ, ಕಾರಣ ಏನಿರ್ಬೋದು ಅಂತೀರಿ? ಬರೀ ಹಡಗಲಿ ಆಗಿಲ್ಲ, ಇನ್ನೂ ಹೂವು ಸಿಗುತ್ತೆ, ಆದರೆ ಮಾರ್ಕೆಟ್ನಲ್ಲಿ ಬೆಲೆ ಇಲ್ಲದಕ್ಕೋಸ್ಕರ ನಮಗೆ ಸ್ವಲ್ಪ ತೊಂದರೆ ಆಗೈತೆ ಅಂತಂದು ಏ ಇಲ್ಲ ಬಿಡಪ್ಪ, ಇವತ್ತು ಹೂವು ಬಂತೆ ಅಲ್ಲಿ ಹೋಗಿ 80 ರೂಪಾಯಿ ಕೊಡೋದೇನು. 3 ವಾರ 110 ರೂಪಾಯಿ 80 ರೂಪಾಯಿ, ಬೆಳಗ್ಗೆ 110 ಕೊಟ್ಟರು 100 ಕೊಟ್ಟರು 80 ರೂಪಾಯಿ ಕೊಡ್ರು. ಈ ಮಾರ್ಕೆಟಿಗೆ ಫೋನ್ ಮಾಡಿದ್ರೆ 80 ರೂಪಾಯಿ ಮಧ್ಯಾಹ್ನ ಕೊಡ್ತಾರೆ, ಬೆಳಗ್ಗೆ 100 ರೂಪಾಯಿ ಕೊಡ್ತಾರೆ, ಅದನ್ನು ನಾಳೆ 150 ಕೊಡ್ತಾರೆ. ಹಾಗಾಗಿ ನಿನ್ನೆ 110 ರೂಪಾಯಿ ಕೊಟ್ಟಿದ್ದಾರೆ, ಇವತ್ತು ನಿನ್ನೆ ಹೆಣ್ದೇವ್ರ ಪಿ ಜಿ ಅವು ಇರ್ತವೆ. ಹೀಗಾಗಿ ರೈತರಿಗೆ ಒಂದಿನ ನಗು ಇದಿರ್ತೈತಿ, ಒಂದಿನ ಅಳು ಇರ್ತೈತಿ. ಹಾಗಾಗಿ ಯಾರು ರೈತರು ಬೇಸರ ಪಟ್ಕೊಂಡು ಮಲ್ಲಿಗೆ ಬೆಳೆಯೋದು ಯಾರೂ ಬಿಟ್ಟಿಲ್ಲ. ಇನ್ನು ಹೆಚ್ಚಾಗುತ್ತೆ ಹೊರತು ನಮ್ಮಲ್ಲಿಂದ ಸಸಿಗಳನ್ನ ಸಾಕಷ್ಟು ಕಡೆಗೆ ವಲಸೆ ಹೋಗಕತ್ತೇವೆ. ಆ ವಲಸೆ ಹೋಗೋದ್ರಿಂದ ನಮಗೆ ರೇಟ್ ಕಡಿಮೆ ಆಗಿದೆ ಹೊರತಾಗಿ ಬರೀ ಹಡಗಲಲ್ಲೇ ಉಳಿದಿದ್ರೆ ನಾವು ಶ್ರೀಮಂತರೇ. ಆಮೇಲೆ ಉಡುಪಿ ಮಲ್ಲಿಗೆ ಐತ್ರಿ, ಅವರು ಹೆಚ್ಚು ಬೆಳೆಯಲ್ಲ, ಅವರು ಕೇವಲ ಒಂದು ಮನೆ ಮುಂದೆ 10 ಗಿಡ ಹಾಕ್ಕೊಂಡಿರ್ತಾರೆ. 10 ಗಿಡ ಹಾಕ್ಕೊಂಡ್ರೆ 70 ಮಗ್ಗಿ ಕಟ್ಟಿದ್ರೆ, 70-80 ಮಗ್ಗಿ ಒಂದು ಕುಚ್ಚು ಕಟ್ಟಿದ್ರೆ ಅವರಿಗೆ 150-1500 ರೂಪಾಯಿ ತನಕ ರೇಟ್ ಆಗುತ್ತೆ ಉಡುಪಿ ಮಲ್ಲಿಗೆ. ಅದು ಯಾಕಂದರೆ ಅದು ಪುರಾಣ ಪ್ರಸಿದ್ಧ, ಆ ಇದರಿಂದ ಆ ಉಡುಪಿ ಮಲ್ಲಿಗೆ ಹೆಸರು. ಅದು ನಮ್ಮ ಮಲ್ಲಿಗೆ ನಮ್ಮಂತೆ ಇರ್ತೈತೆ, ಆದರೆ ಅವ್ರು ಹೆಚ್ಚು ಬೆಳೆಯಲ್ಲ. ಹೆಚ್ಚು ಬೆಳೆದ್ರೆ ನಾವು ಚೆಲ್ಲೋವಷ್ಟು ಮಗ್ಗಿನ ಒಬ್ಬರು ಬೆಳೆ 70 ಮಗ್ಗಿ ಕಟ್ಟಿದರೆ ಅವರು ಆಮೇಲೆ ದಾರದಿಂದ ಕಟ್ಟಲ್ಲ, ಬಾಳೆ ಸಾಬರದಿಂದ ಕಟ್ತಾರೆ. ಅದು ಒಂದು ಅಟ್ಟೆದು ಅಂತಂದು ಕೊಡ್ತಾರೆ, ಆ ಅಟ್ಟೆ ತಗೊಂಡು ದೇವಸ್ಥಾನಕ್ಕೆ ಹಾಕ್ತಾರೆ. 150-300 ರೂಪಾಯಿ ಜಾಜಿ ಮಲ್ಲಿಗೆ ಅಂತ ನಿಮಗೆ ಹೇಳಿದೆ, ಅದು ಜಾಜಿ ಮಲ್ಲಿಗೆ ಮನೆಗೆ ಬಳ್ಳಿಯಾಗಿ ಬೆಳೆದಿರ್ತಾರೆ, ಅದು ಕಡಿಮೆ ಅಂದರೆ 100 ರೂಪಾಯಿ. ಆ ಜಾಜಿ ಮಲ್ಲಿಗೆ ಅಟ್ಟೆ ಅದು 80 ಮಗ್ಗ ಇರ್ತದೆ, 80-81 ಮಗ್ಗಿ ಕಟ್ತಾರೆ, ಎಣಿಸಿ ಕಟ್ತಾರೆ. ಆಮೇಲೆ ಅಲ್ಲಿ ಕೂಲಿ ರೇಟು ಜಾಸ್ತಿ, ಒಬ್ಬ ಮಹಿಳೆ ಅಲ್ಲಿ ಮಗ್ಗ ಹರಿಬೇಕಂದ್ರೆ 400 ರೂಪಾಯಿ ಬೇಕು, ಅದನ್ನು ಕಟ್ಟಕ್ಕಿಗೆ 400 ರೂಪಾಯಿ ಬೇಕು. ನಮ್ಮಲ್ಲಿ ಹಂಗಲ್ಲ, ನಾವು ಕೊಡೋದು 150 ರೂಪಾಯಿ. ಆಮೇಲೆ ನಮ್ಮಲ್ಲಿ ಲೋಕಲ್ಲಿ ಲೇಬರ್ಸ್ ಇಲ್ಲದ್ರೆ ನಾವು ಸ್ವಾಗಿಯಿಂದ ಕರೆಸ್ತೀವಿ. ಈ ಕಡೆಗೆ ಕಡಿಮೆ ಅಂದ್ರೂ 10 ಕಿಲೋಮೀಟ್ರಿಂದ ಬಿಡ್ತಾರೆ. ಆಮೇಲೆ ಕೊರಲಳ್ಳಿ ಈ ಕಡೆಯಿಂದ, ಮುಂಡವಾಡ, ಬಿದರಳ್ಳಿ ಇಲ್ಲಿ ಒಂದು 20 ಕಿಲೋಮೀಟ್ರಿಂದ ಜನ ಬರ್ತಾರೆ, ಬಂದು ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಬೆಳಗ್ಗೆ ಒಬ್ಬರು ಹಾಕಾರೆ ಟಾಟಾ ಎಸಿ ಆಟೋ ಯಾವುದ್ರಾಗ ಬರ್ತಾರೆ, ಬಂದು ಪ್ರತಿಯೊಬ್ಬರು ಸಂತೋಷದಿಂದ, ನಮ್ಮೂರಾಗಿದ್ದರೆ ನಮಗೆ 100 ರೂಪಾಯಿ ಕೂಲಿ ಸಿಗೋಲ್ಲ, ನಮಗೀಗ ಸಂತೋಷ 150 ರೂಪಾಯಿ ಸಿಕ್ಕೈತಿ ಅಂದು ಖುಷಿಪಟ್ಟು ಕೆಲಸ ಮಾಡಿ. ಆಮೇಲೆ ಅವ್ರದ್ದು ಇನ್ನೂ ಏನಂದರೆ ಅವ್ರಿಗೆ ಎಲ್ಲ ಕಾರ್ಯಕ್ರಮಗಳು ನಾವು ಸ್ಪಂದಿಸ್ತೀವಿ. ಸಂಘಗಳನ್ನೆಲ್ಲ ಇತ್ತೀಚಿನ ದಿನಗಳಿಗೆ ಮಹಿಳಾ ಸಂಘಗಳು ಜಕ್ಕಿಯಾಗಿರ್ತವೆ, ಸಾಲ ಮಾಡ್ಕೊಂಡಿರ್ತಾರೆ. ಅವ್ರದ್ದು ನಾಳೆ ಸಾಲ ಕಟ್ಟೋದೈತೆ ಅಂದರೆ ನಾಳೆ ನಾವು ಇನ್ನೂ ಶನಿವಾರ ಪೇಮೆಂಟ್ ಕೊಡ್ಬೇಕಂದ್ರೆ ಇವತ್ತು ಅವ್ರಿಗೆ ನಾವು ಪೇಮೆಂಟ್ ಕೊಡ್ತೀವಿ. ಇಲ್ಲರಿ ಇವತ್ತು ಪೇಮೆಂಟ್ ನಿಂತೈತಿ, ನಮ್ಗೆ ಅಷ್ಟು ಪೇಮೆಂಟ್ ಕೊಡ್ರಿ, ನಾವು ಅವ್ರದ್ದು ಎಷ್ಟು ಕೇಳ್ತಾರೆ ನಾವು ಅವ್ರ ಕೂಲಿಲಿ ಹಾಕಿದಾಗ ನೋಡಿ ಅಷ್ಟು ಪೇಮೆಂಟ್ ಕೊಡ್ತೀವಿ. ಇದೆಲ್ಲ ಅನುಕೂಲ ಇರೋದ್ರಿಂದ ಮಹಿಳೆಯರು ಅಷ್ಟು ಸಂತೋಷಪಟ್ಟು ಮೊಗ್ಗರಿತಾರೆ. ಆಮೇಲೆ ಅವ್ರಿಗೆ ವಾರಕ್ಕೊಂದ್ಸಲ ಏನರ ಟಿಫನ್ನು ಸಿಹಿ ತಿಂಡಿ ಇಂಥವೆಲ್ಲ ವ್ಯವಸ್ಥೆ ಇತ್ತು. ಬೇಸಿಗೆಯಲ್ಲಿ ಐಸ್ ಕುಡಿಸ್ತೀವಿ, ಜ್ಯೂಸ್ ಮಾಡಿಸ್ತೀವಿ, ಮಜ್ಜಿಗೆ ತರಿಸ್ತೀವಿ. ಈಗ ಮಳೆಗಾಲದಲ್ಲಿ ಟೀ ಕಾಫಿ ವ್ಯವಸ್ಥೆ ಇರ್ತೈತಿ, ವರ್ಷಕ್ಕೊಂದಲ್ಲ ಸಿಹಿ ಊಟ ಹಾಕ್ತೀವಿ ಅವ್ರಿಗೆ. ನಮ್ಮಲ್ಲಿ ಹೊಲದಲ್ಲಿ ಮೊಗ್ಗರಿಗೆಲ್ಲ ಅವರು ಖುಷಿಪಟ್ಟು ಚೆನ್ನಾಗಿರಿದ್ರೆ ನಮಗೆ ಲಾಭದಾಯಕ ಅಂತ ನಮ್ಮೊಂದು ಅಭಿಪ್ರಾಯ. ಬಹುಶಃ ಎಲ್ಲ ಕಾರಣದಿಂದಾಗಿ ಈ ಮಲ್ಲಿಗೆ ಹೂ ಭಾವನಾತ್ಮಕ ಸಂಬಂಧಗಳನ್ನು ಬೆಸೆಯುವಂಥ ಮಲ್ಲಿಗೆ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ಸುದೀರ್ಘವಾಗಿ ಈ ಮಲ್ಲಿಗೆ ಹೂವಿನ ಬೇಸಾಯದ ಅನುಭವಗಳನ್ನು, ಸುಮಾರು ಹೆಚ್ಚು ಕಡಿಮೆ 4-5 ದಶಕಗಳ ಅನುಭವ, ಹಾಗಾಗಿ ಮಲ್ಲಿಗೆಯ ಬೇಸಾಯದ ಅನುಭವ ಮತ್ತು ಸುದೀರ್ಘವಾಗಿ ಆ ಎಲ್ಲ ತಳಿಗಳ ವಿವರವನ್ನು ಎಲ್ಲವನ್ನು ಕೂಡ ನಮ್ಮ ರೈತ ಬಂಧುವರಿಗೆ ತಿಳಿಸ್ಕೊಟ್ಟಿದ್ದೀರಿ. ಶಿವಪ್ರಕಾಶ್ ಅವರೇ, ಇನ್ನಷ್ಟು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಈ ಹೂವಿನ ಹಡಗಲಿ ಭಾಗದಲ್ಲಿ ಈ ಮಲ್ಲಿಗೆ ಹೂವಿನ ಬೆಳೆಗಾರರ ಸಂಖ್ಯೆಯನ್ನು ಹೆಚ್ಚಿಸಲಿಕ್ಕೆ ಏನಾದರೂ ಯೋಚನೆಗಳು ಅಥವಾ ಏನಾದರೂ ಆಲೋಚನೆಗಳು ಗುರಿಗಳು ಏನಾದರೂ ಇವೆಯಾ? ತಮ್ಮಲ್ಲಿ ಹೇಳ್ಕೊಳ್ಳೋದೇನೆಂದರೆ, ನಾನು ರೈತನಾಗಿ ಅಷ್ಟೇ ಅಲ್ಲ, ಪ್ರತಿಯೊಂದು ಇಲಾಖೆಯಲ್ಲಿ ನಮ್ಮ ಮಲ್ಲಿಗೆಯ ಬಗ್ಗೆ ಎಲ್ಲ ಕಡೆಗೂ ಹೇಳ್ತಾ ಇದ್ದೀನಿ. ಕಾರ್ಯಾಗಾರ ಮಾಡಿದ್ರು, ಅಲ್ಲಿ ಹೋಗಿದ್ವಿ. ನಮ್ಮ ಮಲ್ಲಿಗೆ ಕ್ಷೀಣಿಸ್ತಿದೆ, ಈಗ ಭೌಗೋಳಿಕವಾಗಿ ಹೆಸರು ಪಡೆದಿದೆ, ಇದಕ್ಕೆ ಯಾರೂ ಒತ್ತು ಕೊಡಲಿಲ್ಲ. ನಾನು ಹಿಂದಿನೊಂದ್ಸಲ ಬಂದು ಹೇಳಿದ್ದೆ, ಇದಕ್ಕೆ ಪ್ರೊಸೆಸ್ ಯೂನಿಟ್ ಅಂತಂದು ಒಂದು ಹಾಕಿ ಅದರಲ್ಲಿರುವಂಥ ಕಂಟೆಂಟ್ಸ್ಗಳನ್ನು ಸಾವಯವ ಕೃಷಿ ಮಾಡಿ ಅದರಲ್ಲಿ ಕಂಟೆಂಟ್ಸ್ಗಳು ತೆಗೆದು ಅದನ್ನು ಔಷಧ ಗುಣಗಳನ್ನೆಲ್ಲ ಕಂಪ್ನಿಯವರಿಗೆ ಯಾರಿಗೆ ಇದು ಮಾಡಿದೆ, ಇನ್ನೂ ರೈತರಿಗೆ ಹೆಚ್ಚಿನ ಲಾಭ ಆಗುತ್ತೆ. ಆಮೇಲೆ ರೈತರು ಬೆಳೆಯೋಕ್ಕೇನು ಹಿಂದೆ ಮುಂದೆ ನೋಡೋದು, ಈ ಒಂದು 2 ತಿಂಗಳು ಲೇಬರ್ ಕಷ್ಟ ಭಾಳ ಆಗುತ್ತೆ. ಈಗ ಬಿತ್ತನೆ ಕೆಲಸ ಬಂದು ಅವಾಗೆಲ್ಲ ಹೂವು ಹಂಗೆ ಬೆಳೆದು ಹಂಗೆ ಲಾಸ್ ಆಗೋಗುತ್ತೆ. ಹಂಗೇನಾರ ಒಂದಿಷ್ಟು ಅಧಿಕಾರಿ ವರ್ಗದವರಾಗಲಿ ಯಾರಾದ್ರು ಕಂಪ್ನಿಯರಾಗಲಿ ಬಂದು ಅದರಲ್ಲಿ ಆಯಿಲ್ ಕಂಟೆಂಟ್ಸ್ ಇದ್ದರು, ಅದರಲ್ಲಿ ಔಷಧ ಗುಣಗಳು ಭಾಳ ಇರ್ತವೆ. ಕೆಲವೊಂದು ಪೇಪರ್ನಲ್ಲೇ ಎಡಿಷನ್ನಲ್ಲೇ ಬಂದಿದ್ವು, ಇದರಲ್ಲಿ ಒಳ್ಳೆ ಆಹ್ಲಾದಕರದೊಂದು ಅಂಶ ಇದೆ. ಇದನ್ನೆಲ್ಲ ಟೀದಲ್ಲಿ ಒಂದು 5 ಹೂವನ್ನು ಹಾಕ್ಕೊಂಡು ಆ ಟೀ ಕುಡಿದ್ರೆ ಮನುಷ್ಯನ ಆರೋಗ್ಯನೇ ಬದಲಾವಣೆ ಆಗುತ್ತೆ ಅಂತ ಒಂದು ಪೇಪರ್ನೆಲ್ಲ ಅವ್ರು ಹಾಕಿದ್ರು. ಈ ಥರ ಎಲ್ಲ ಹೊಸ ಹೊಸ ಅನುಭವವನ್ನು ಮಾಡಿದರೆ ಇನ್ನೂ ಹೆಚ್ಚು ರೈತರು ಇದನ್ನು ಆಸಕ್ತಿ ವಹಿಸಿ ಬೆಳೆಸ್ತಾರೆ. ಆಮೇಲೆ ಈ ಅನುದಾನ ಇವೆಲ್ಲ ಕೊಡ್ತಾರಲ್ಲ, ಇವರು ಖುದ್ದಾಗಿ ಒಬ್ಬ ರೈತರು ಪರ್ಟಿಕ್ಯುಲರ್ ಗುರುತು ಮಾಡಿ ಅವನಿಗೆ ಇಷ್ಟು ಎಕರೆ ನೀನು ಮಾಡಪ್ಪ, ಇದಕ್ಕೆಲ್ಲ ಹಿಂಗೆ ಹಿಂಗೆ ಮಾಡಂತಂದೇಳಿ ಸಹಾಯ ಮಾಡಿದರೆ ಸಾಕು, ಅವನು ಅದನ್ನೆಲ್ಲ ಮಾಡಿ ಅಭಿವೃದ್ಧಿ ಪಡಿಸ್ತಾನೆ. ಈಗ ಏನಾಗಿದೆ ಅಂದರೆ ಎಲ್ಲ ಪೇಪರ್ನಲ್ಲಿ ವ್ಯವಸ್ಥಿತವಾಗಿದೆ. ನಾವಾಗಿ ಬಂದರೆ ಹಿಂಗೈತಿ ಹಿಂಗೆ ಮಾಡ್ರಿ ಅಂತ ಹೇಳ್ತಾರೆ. ಆದರೆ ರೈತರು ಏನು ಮಾಡ್ತಾರೆ, ಇಲ್ಲಿ ಬಂದು ಅಧಿಕಾರನ ಕಾಣಬೇಕಾರನ್ನ ಇವರು ಕೆಲಸದಾಗಿರ್ತಾರೆ. ಇವ್ರಿಗೆ ಏನಾಗ್ಬಿಟ್ಟತಿ, ಈಗ ಬರೀ ಪೇಪರ್ ವರ್ಕ ಜಾಸ್ತಿ. ಹಿಂದೆಲ್ಲ ಗ್ರಾಮ ಸೇವಕರು ನಮ್ಮೆಲ್ಲ ಹೊಲಗಳಿಗೆ ಬರೋರು, ಬಂದು ಇದು ಈಗ ಶೇಂಗಾಕಾಯಿ ತೂಕರಿಗೆ ಬದ್ಧತಿ, ಈಗ ಮೆಕ್ಕೆಜೋಳಕ್ಕೆ ಹಿಂಗಾಗೈತಿ ಅಂತ ಹೇಳಾರೆ. ಅದಕ್ಕೆ ಅಲ್ಲಿದ್ದಲ್ಲಿ ಹಳ್ಳಿಗಳಲ್ಲಿ ಮಗ್ಗಿ ಹೊಲದಾರಾಗಲಿ ಇನ್ನೊಬ್ಬ ರೈತರಿಗಾಗಲಿ ಮಾಹಿತಿ ಕೊಡ್ಬೇಕಂತಂದು ಈ ಕೀಟ ತಜ್ಞರ ಹತ್ರ ನಾನು ಫೋನ್ ಮಾಡ್ತೀನಿ, ಹಿಂಗಾಗೈತಿ ರೀ ನಮ್ದು ರೆಡ್ ಮೆಸ್ ಬಿಡ್ತೈತಿ ನೋಡ್ರಿ, ಏ ವಾಮಿಟ್ ಹೊಡೆಯ ಸ್ವಾಮಿ ಅಂತಾರೆ. ಅದನ್ನು ನಾನು ಇನ್ನೊಬ್ಬ ರೈತರಿಗೆ ಹೇಳಿದ್ರೆ ಅದನ್ನು ರೈತರಲ್ಲಿ ಬೆಳಿಬೇಕು. ಇಲ್ಲಿ ವಿಜ್ಞಾನಿಗಳು ಕಡಿಮೆ ರೋಗದಲ್ಲಿ ಇಷ್ಟೇ ಪ್ರಮಾಣದಲ್ಲಿ ಹಾಕಿಬಿಡಿರಿ, ನಿಮಗೆ ಅನುಕೂಲ ಆಗ್ತದೆ ಅಂತ ಇವ್ರು ಹೇಳ್ತಾರೆ. ಅದಕ್ಕೆ ರೈತರಿಗೆ ಹೆಚ್ಚಾಗಿ ಇದನ್ನು ಮನದಾಟು ಮಾಡ್ಬೇಕಂದ್ರೆ ಸ್ವಲ್ಪ ತಾವು ಹೊರಗಡೆಗೆ ಬಂದು ರೈತರಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನು ಹೆಚ್ಚಿನ ಪ್ರಚಲಿತ ಆಗುತ್ತೆ. ಆಮೇಲೆ ಇನ್ನಿದ್ರ ಜೊತೆಗೆ ಸಂಶೋಧನೆಗಳು ಹೆಚ್ಚಾಗಬೇಕು. ಕೆ ಎಂ ಶಿವಪ್ರಕಾಶ್ ಅವರೇ, ತಮ್ಮ ಎಲ್ಲ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಈ ಬಾನುಲಿಯೊಂದಿಗೆ. ಹಾಗಾಗಿ ತಮ್ಮ ಆಸೆ ಆಕಾಂಕ್ಷೆಗಳು ಕೈಗೂಡುವತ್ತ ಸಾಗಲಿ. ಮುಂದಿನ ದಿನಮಾನಗಳಲ್ಲಾದರೂ ಕೂಡ ತಮ್ಮ ಆಸೆ ಆಕಾಂಕ್ಷೆಗಳು ಸಂಪೂರ್ಣವಾಗಿ ಈಡೇರಲಿ ಅನ್ನುವಂಥ ನಮ್ಮ ಎಲ್ಲ ರೈತ ಬಾಂಧವರ ಆಶಯದೊಂದಿಗೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಈ ಕಾರ್ಯಕ್ರಮಗಳು ನನ್ನದು, ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಇದುವರೆಗೂ ಮಲ್ಲಿಗೆ ಕೃಷಿ ಕುರಿತು ಶ್ರೀ ಕೆ ಎಂ ಶಿವಪ್ರಕಾಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಪ್ರಸಾದ್. ಈಗ ರೈತರಿಗೆ ಸಲಹೆ. ಮೂಲಂಗಿ ಮುಖ್ಯ ಗಡ್ಡೆ ತರಕಾರಿ ಬೆಳೆಯಾಗಿದ್ದು ಇದನ್ನು ಪ್ರತ್ಯೇಕವಾಗಿ ಮಿಶ್ರ ಬೆಳೆಯಾಗಿ ಕೂಡ ಬೆಳೆಯಬಹುದು. ಈ ತರಕಾರಿ ಎಲೆಗಳು ಹೇರಳವಾಗಿ ಎ ಮತ್ತು ಸಿ ಜೀವಸತ್ವಗಳನ್ನು ಹೊಂದಿರ್ತವೆ. ಈ ಬೆಳೆಗೆ ಮರಳು ಮಿಶ್ರಿತ ಗೋಡು ಮಣ್ಣು ಹೆಚ್ಚು ಸೂಕ್ತ. ಈ ಬೆಳೆಯನ್ನು ವರ್ಷದ ಎಲ್ಲ ಕಾಲದಲ್ಲಿಯೂ ಬೆಳೆಯಬಹುದು. ಉತ್ತಮ ದರ್ಜೆಯ ಗಡ್ಡೆಗಳನ್ನು ಚಳಿಗಾಲದ ಬಿತ್ತನೆಯಿಂದ ಪಡಿಬಹುದು. ಇದರಲ್ಲಿ ಅನೇಕ ತಳಿಗಳಿವೆ. ವೈಟ್ ಐಸಿಕಲ್, ಇದು ಬೇಗನೆ ಕೊಯ್ಲಿಗೆ ಬರುವ ತಳಿ, ಬಿತ್ತನೆ ಮಾಡಿದ 40 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಜಪನೀಸ್ ವೈಟ್ ಚಳಿಗಾಲಕ್ಕೆ ಉತ್ತಮ ತಳಿ. ಗೆಡ್ಡೆಗಳು ಸುಮಾರು 38 ಸೆಂಟಿಮೀಟರ್ ಉದ್ದವಾಗಿರ್ತವೆ, ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಅರ್ಕಾ ನಿಶಾನ್, ಈ ತಳಿಯ ಗೆಡ್ಡೆಗಳು ಬೆಳ್ಳಿಗೆ ಉದ್ದವಾಗಿದ್ದು ಚೂಪಾದ ತುದಿಯನ್ನು ಹೊಂದಿರ್ತವೆ. ಗೆಡ್ಡೆಗಳು ಬೆಂಡಾಗುವಿಕೆ ಮತ್ತು ಕಬಲು ಒಡೆಯುವಿಕೆಯನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿವೆ. ಈ ತಳಿಯ ಗೆಡ್ಡೆಗಳು ಮಧ್ಯಮ ಘಾಟು ವಾಸನೆಯನ್ನು ಹೊಂದಿದ್ದು ಬಿತ್ತನೆ ಮಾಡಿದ 50 ದಿನಗಳಲ್ಲಿ ಕೊಯ್ಲಿಗೆ ಬರ್ತವೆ. ಹೆಕ್ಟೇರಿಗೆ ವೈಟ್ ಐಸಿಕಲ್ ತಳಿಯಾದರೆ 7.5 ಕಿಲೋಗ್ರಾಂ, ಜಪನೀಸ್ ವೈಟ್ ಹಾಗೂ ಅರ್ಕಾ ನಿಶಾಂತ ಆದರೆ 12.5 ಕಿಲೋಗ್ರಾಂನಷ್ಟು ಬೀಜ ಬೇಕಾಗುತ್ತೆ. 20 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ರಾಸಾಯನಿಕ ಗೊಬ್ಬರಗಳಲ್ಲಿ ಹೆಕ್ಟೇರಿಗೆ 75 ಕಿಲೋಗ್ರಾಂ ಸಾರಜನಕ, 37.5 ಕಿಲೋಗ್ರಾಂ ರಂಜಕ ಹಾಗೂ 37.5 ಕಿಲೋಗ್ರಾಂನಷ್ಟು ಪೊಟ್ಯಾಷ್ ಅಂಶ ಒದಗಿಸುವಂಥ ರಾಸಾಯನಿಕ ಗೊಬ್ಬರ ಕೊಡಬೇಕಾಗುತ್ತೆ. ಭೂಮಿಯನ್ನು ಹದ ಮಾಡಿದ ನಂತರ 30 ಸೆಂಟಿಮೀಟರ್ ಅಂತರದಲ್ಲಿ ಬೋದು ಮತ್ತು ಹರಿಗಳನ್ನು ತಯಾರಿಸಿಕೊಂಡು ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಹರಿಗಳಲ್ಲಿ ಹಾಕಿ ಚೆನ್ನಾಗಿ ಬೆರೆಸಬೇಕು. ಆನಂತರ ಬೋದಿನ ಒಂದು ಬದಿಯಲ್ಲಿ 10 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಜಪನೀಸ್ ವೈಟ್ ತಳಿಯ ಬೀಜಗಳನ್ನು ಬಿತ್ತುವಾಗ 60 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 30 ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತೋದಕ್ಕಿಂತ ಮೊದಲು ನೀರನ್ನು ಹಾಯಿಸಬೇಕು. 10 ಸೆಂಟಿಮೀಟರ್ಗೆ ಒಂದರಂತೆ ಚೆನ್ನಾಗಿ ಬೆಳೆದ ಒಂದು ಸಸಿಯನ್ನು ಉಳಿಸಿಕೊಂಡು ಹೆಚ್ಚಿನ ಸಸಿಗಳನ್ನು ಆನಂತರ ತೆಗಿಬೇಕು. ಭೂಮಿ ಮತ್ತು ಹವಾಗುಣ ನೋಡಿಕೊಂಡು 4-5 ದಿವಸಕ್ಕೊಮ್ಮೆ ನೀರನ್ನು ಒದಗಿಸಬೇಕು. ಹಾಗೆ ಭೂಮಿಯನ್ನು ಕಳೆರಹಿತವಾಗಿ ಇಟ್ಕೊಳ್ಬೇಕು. ಈ ಬೆಳೆಗೆ ಸಾಮಾನ್ಯವಾಗಿ ಹೇನು, ಗರಗಸನೊಣ, ಕೊಂಡಲಿ ಹುಳು ರೋಗಗಳಲ್ಲಿ ಬೂಜು ತುಪ್ಪಟ ರೋಗ ಕಾಣಿಸಿಕೊಳ್ತಾ ಇರ್ತವೆ. ಇವುಗಳ ಹತೋಟಿಗೆ ಬಿತ್ತನೆಯಾದ 2 ವಾರಗಳ ನಂತರ 2 ಮಿಲಿಲೀಟರ್ ಮೆಲಾಥಿಯಾನ್ ಅಥವಾ 4 ಗ್ರಾಂ ಕಾರ್ಬರಿಲ್ ಪ್ರತಿ ಲೀಟರ್ ನೀರಿನ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಈ ಹಂತದಲ್ಲಿ ಹೆಕ್ಟೇರ್ಗೆ 315 ಲೀಟರ್ ಸಿಂಪರಣಾ ದ್ರಾವಣ ಬಳಸಬೇಕಾಗುತ್ತೆ. ಇದೇ ರೀತಿ ಬಿತ್ತನೆಯಾದ 4 ವಾರಗಳ ನಂತರ ಮತ್ತೊಮ್ಮೆ ಸಿಂಪರಣೆ ಮಾಡಬೇಕು. ಆವಾಗ 450 ಲೀಟರ್ ಸಿಂಪರಣಾ ದ್ರಾವಣ ಬಳಸಬೇಕು. ಇನ್ನು ಬೂಜು ತುಪ್ಪಟ ರೋಗದ ಬಾಧೆ ಕಂಡು ಬಂದಾಗ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಮ್ಯಾಂಕೋಜೆಬ್ ಬೆರೆಸಿ ಬೆಳೆಗೆ ಸಿಂಪಡಿಸಬೇಕು. 15 ದಿವಸ ಬಿಟ್ಟು ಮತ್ತೊಮ್ಮೆ ಇದೇ ರೀತಿ ಸಿಂಪರಣೆ ಮಾಡಬೇಕಾಗುತ್ತೆ.

ಇರುದಿಲ್ಲ ಸಣ್ಣ ಕುಣಿ, ಮಳೆ ನೀರು ಬರ್ತಾವ, ನಾರಿ ನೀರು ಬರ್ತಾವ, ತಿಪ್ಪೆಗಿನ ಸೆಗಣಿ ತೇಲಾಡಿ ಹೋಗ್ತಾದ, ಇದಕ್ಕಂತಾರ ತೇಲಾಡು ತಿಪ್ಪಿ, ಮಾಡ್ಬೇಡ್ರಿ ಎಂದೆಂದು ನೀರಿಂದ ತಪ್ಪಿ, ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ. ಕಟ್ಟತಿರಿ ಹರಕ ಚೀಲ, ಹೊಲ ಮುಟ್ಟದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ, ಇದಕ್ಕ ಅಂತಾರ ನಡೆದಾಡು ತಿಪ್ಪಿ, ಮಾಡ್ಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ, ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಜೂರ. ಿ ಮನೆ ಕಡೆ ಸರ ಸರ ಬೆರತನಿಲ್ಲಂದ್ರ ಮಣ್ಣಾಗ ಗೊಬ್ಬರ, ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ, ಇದಕ್ಕ ಅಂತಾರ ಮಲಗೂ ತಿಪ್ಪಿ, ಮಾಡ್ಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ, ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ, ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ, ನಿನಗ ಬಂಚೂರ, ನಿನಗ ಬಂಚೂರ. ಕನಸು ನನಸು ಆಗುವ ಸಮಯವು ಬಂದಿದೆ, ಕನಸು ನನಸು ಆಗುವ ಸಮಯವು ಬಂದಿದೆ, ಆಕಾಶಕ್ಕೆ ನಮಗೆ ನೆಗೆವ, ಆಕಾಶಕ್ಕೆ ನಮಗೆ ನೆಗೆವ, ಬಲವು ಈಗ ತಂದಿದೆ, ಕನಸು ನನಸು ಆಗುವ ಸಮಯವು ಬಂದಿದೆ. ಅಮೆರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ, ಅಮೆರಿಕಕ್ಕೆ ಹೊರಟ ವಿಮಾನ ಚಂದಿರನತ್ತ ಸಾಗಿದೆ, ಹಾರುವ ಯಂತ್ರ ವೇಗ ಹಿಡಿದು, ಹಾರುವ ಯಂತ್ರ ವೇಗ ಹಿಡಿದು ಯಾನಿಗಳನ್ನು ಕರೆದಿದೆ, ಕನಸು ನನಸು ಆಗುವ ಸಮಯವು ಬಂದಿದೆ. ಮಾನವ ನೀವ ಎಂದು, ಮಾನವ ನೀ ಬಾ ಇಲ್ಲಿ ಎಂದು, ಬಾನಿನ ಬಾಹು ತೆರೆದಿದೆ, ಬಾನಿನ ಬಾಹು ತೆರೆದಿದೆ, ಅಲ್ಲಿ ಕೂಡ ಹೆಜ್ಜೆ